ಶ್ರೇಷ್ಠ ಆಯ್ತು. ಅವನಿಗೆ ತಂದೆ ದೊಡ್ಡ ಮಹಂತ ತೀರ್ಮಾನ, ನೀವೇ ತೀರ್ಮಾನ ಮಾಡ್ಕೊಳ್ಳಿ, ನಾ ಯಾಕೆ ಬರ್ಬೇಕು, ನಾ ಹೇಳಿದಳು ಏನೋ ಆ ಮಗನ ಮೇಲೆ ಅಪ್ಪನಿಗೆ ಪ್ರೀತಿ ಜಾಸ್ತಿ, ಅವನು ಹೇಳಿದ್ರು ಮತ್ತೆ ನೀವು ಕಾಣೋದು ಬೇಡ, ಅಪ್ಪನ ಮೇಲಾದ್ರೆ ನಿಮಗೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ, ಅಪ್ಪನ ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ನೀವೇ ತೀರ್ಮಾನ ಮಾಡ್ಕೊಳ್ಳಿ ನಿಮ್ಮ ಕೆಪಾಸಿಟಿ ಅಂತ. ಸರಿ ಆಯ್ತು, ಅದಾದ ಸರಿ ಎಂದು ಪ್ರವೇಶ ಮಾಡಿ, ಪ್ರವೇಶ ಮಾಡಿ ಉದಾರು ಚಿಕ್ಕವರಿಗೆ ಉಮೇ ಜಾಸ್ತಿ. ಸಾಹ ವಾಗು ಚಕ್ರಾಮ ವಾಗ್ದೇವತೆ ಅಂತ ಹೊರಟರು. ಅಗ್ನಿ ಏನಿದ್ರೆ ಏನಾಗುತ್ತೆ ಇದೆ ನೋಡೋಣ. ವಾಗ್ದೇವತೆ ಆದ ಅಗ್ನಿ ಹೊರಟರು. ಸ ಸಂವತ್ಸರಂ ಪ್ರೋಷ್ಯ ಬರೆಯೇತ್ಯೋವಾಚ ಕಥಮ ಶಕತರ್ಥೆ ಮಜ್ಜೀವಿತು. ಅವನು ಹೋದ ಒಂದು ವರ್ಷ ಬರಲೇ, ನಾನು ಒಂದು ವರ್ಷದಲ್ಲಿ ಏನು ಕೊಡಬಾರದು ಸಾರು ಕೊಡಬೇಕು, ಅದರ ಬಾ ನೀನೇ ದೊಡ್ಡ ಬಾ ನೋಡ. ಒಂದು ವರ್ಷ ಅದೇ ಕರೆತ್ರ ಬರಲಿಲ್ಲ, ಒಂದು ವರ್ಷ ಅಡುಗೆ ಇತ್ತು ಅದೇ. ಇವನು ಹೋದ ಸಾ ಸಂವತ್ಸರಂ ಬರಿ ಬರಿಯ ಪ್ರೋಷ್ಯ ಅದೇವತೆ ಅದಗ್ನಿ ಒಂದು ವರ್ಷ ಅದೇಹದಿಂದ ದೂರ ಇತ್ತು, ಅದರ ಪರಿಹತ್ಯ ಹೇಗೆ ಪ್ರವೇಶ ಮಾಡಿದ ಕೆಲಸ ಮಾಡ್ತಾ ಇದ್ದಾರೆ ಸೂರ್ಯ ಇಂದ್ರ ಆಗಿದೆ. ಅವನಂತ ಮಾತನಾಡದೆ ಬರುತ್ತಾರೆ, ಮತ್ತೇನು ಬದುಕುದಕ್ಕೆ ಇರಬೇಕು ಎಲ್ಲ ಇದೆ. ಅವನಂತ ಮಾತೊಂದಿಲ್ಲ, ಮತ್ತೆ ಪಶ್ಯಂತ ಚಕ್ಷುಷ ಕಣ್ಣಿನಿಂದ ನೋಡ್ತಾರೆ, ಶೃಣ್ವಂತ ಶ್ರೋತ್ರೇಣ ಕಿವಿಯಿಂದ ಕೇಳ್ತಾರೆ, ಧ್ಯಾಯಂತಹ ಮನಸ್ಸ ಮನಸ್ಸಿನಿಂದ ಆಲೋಚನೆ ಮಾಡ್ತಾರೆ ಬದುಕಲಿಕ್ಕೆ ನೀರಾಗುತ್ತೆ. ಆದ್ರೆ ಏನು ಆಲೋಚನೆ ಮಾಡಿದ್ರೆ ಇನ್ನೊಬ್ಬರು ಹೇಳಿದ್ದಾರದಿಂದ ಅದನ್ನು ಸಾಯ್ಬೇಕು ಏನಿಲ್ಲ ಬದುಕಿದ್ರು. ಒಬ್ಬ ಬಾಯಿಲ್ಲದ ಮೂಕ ಹೇಗೆ ನೋಡ್ತಾ ಕೇಳ್ತಾ ಜೀವನವನ್ನು ಅನುಭವಿಸ್ತಾ ಮನಸ್ಸಿನಲ್ಲಿ ಯೋಚಿಸ್ತಾ ಬದುಕ್ತಾನೋ ಹಾಗೆ ಬದುಕಿದ್ವಿ ದೇಹ. ನಾವ್ಯಾಕೆ ದೇಹ ಬಿಟ್ಟು ಹೋಗುತ್ತೆ ಹೋದ್ರೆ ಪರಿವೇಶ ಆಗಲಿಲ್ಲ ಕಥೆ. ನನ್ನ ನಾನಿದ್ದೇ ಇದ್ರೆ ಆಗುದಿಲ್ಲ ಅಂತ ಅನ್ಕೊಂಡಿದ್ದೆ. ಆಗುತ್ತೆ ತಪ್ಪಗೆ ವಾಕುವರೆಗೆ ಪ್ರವೇಶ ಮಾಡಿ ಆಮೇಲೆ ಚಕ್ಷುರ್ಥ ಉಚ್ಚಕ್ರಾಮ ಕಣ್ಣು ಹೊರಟೋಯ್ತು. ಕಣ್ಣಿನ ಅಭಿಮಾನ ದೇವತೆ ಸೂರ್ಯ ಹೊರಟೋದ. ಹದಿನೈದರಿಂದ ಮೇಲೆ ಹನ್ನೆರಡನೇ ಕಕ್ಷೆ ಬಂತು. ಹನ್ನೆರಡನೇ ಕಕ್ಷೆ ದೇವತೆ ಹೊರಟೋದ ಚಕ್ಷುರ್ಥ ಉಚ್ಚಕ್ರಾಮ ತತ್ ಸಂವತ್ಸರ ಭವಿಷ್ಯ ಪರಿಯತ್ಯ ಉವಾಚ ಕಥಮ ಶಕ ತರ್ತೇವ ಜೀವಿ ತುಂಬಿತಿ. ಎಲ್ಲ ಸೇಮ್ ಸೆಂಟೆನ್ಸ್ ಇದು ಆ ಸ್ಟೈಲ್ ಅಂದ್ರೆ ಅದು ಅದೇ ವಾಕ್ಯಗಳನ್ನ. ಒಂದು ವರ್ಷಗಳ ಕಾಲ ಸೂರ್ಯನು ಬರಲಿಲ್ಲ ಚಂದ್ರ ಹತ್ರ ದೇಹದ ಹತ್ರ ದೇಹದ ಬಾರದು. ಒಂದು ವರ್ಷ ಎಲ್ಲೋ ದೂರ ಇತ್ತು, ಹೇಳಿ ಬಂದ ಈ ಒಂದು ವರ್ಷ ಏನಾಗಿದೆ ನೋಡೋಣ. ಬಂದು ಹತ್ರ ಪಡ್ತಾನೆ ಮತ್ತೆ ನಡೀತಾ ಇದೆ ಮಾಮೂಲೆಲ್ಲ ಯಥಾಸ್ಥಿತಿ. ಉವಾಚ ಕಥಮ ಶಕ ತರ್ತೇವ ಜೀವಿ ತುಂಬಿಕೆ. ಅಪ್ಪ ಹ್ಯಾಕ್ ಸಾಧ್ಯ ಆಯ್ತು ನಾನು ಇಲ್ಲದೆ ನಿಮಗೆ ದೇಹ ಧಾರಣೆ ಮಾಡಲಿಕ್ಕೆ. ಅವರು ಹೇಳ್ತಾರೆ ಯಥಾ ಹೋದ ಅಂಧಾಹ ಅಪಶ್ಯಂತಹ ಪ್ರಾಣಂತ ಪ್ರಾಣೇನ ವದಂತೋ ವಾಚ ಶೃಣ್ವಂತ ಶ್ರೋತ್ರೇಣ ಧ್ಯಾಯಂತೋ ಮನಸ ಏವಿ. ಹೇಗಾಯ್ತು ಅಂದ್ರೆ ಒಬ್ಬ ಕೋಣ ಇರ್ತಾನೆ ಅವ್ನು ಬದುಕುದಿಲ್ಲೇನು. ಅಂಧಾಹ ಅಪಶ್ಯಂತಹ ಮೂಢನು ಹೇಗೆ ಏನೂ ಕಾಣದೇ ಇದ್ರೂ ಬದುಕುತ್ತಾನೆ. ಅದರಿಂದ ವಸಿಷ್ಠೆ ಇಲ್ಲದಿದ್ರೂ ಆಗುತ್ತೆ, ಪ್ರತಿಷ್ಠೆ ಇಲ್ಲದಿದ್ರೂ ಆಗುತ್ತೆ. ಅಪಶ್ಯಂತಹ ಕಣ್ಣು ಕಾಣಲಿಲ್ಲ, ಆದರೆ ಉಳಿದದ್ದು ಪ್ರಾಣಂತ ಪ್ರಾಣೇನ ಉಳಿದ ಪ್ರಾಣದೇವರು ಉಸಿರಾಡಿಸ್ತಾ ಇದ್ರು ಉಸಿರಾಡಿದೆವು. ಅಂದರೆ ಪಶ್ಯಂತ ಚಕ್ಷುಷ ಒಂದಿಲ್ಲ, ಶುಣ್ಣಂತ ಶ್ರೋತ್ರೇಣ ಕಿವಿ ಕೇಳ್ತಾ ಇತ್ತು, ವದಂತೋ ವಾಚ ಮಾತಾಡ್ತಾ ಇದ್ದೆವು, ಕೇಳಿತ್ತು ಮಾತಾಡಿದೆವು ಕೇಳಿದೆವು. ಯಾಯಂತ ಮನಸ್ಸ ಮನಸ್ಸನ್ನು ವಿಚಾರ ಮಾಡಿದ್ವಿ, ಎಲ್ಲ ಇಂದ್ರಿಯರು ದೇವತೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯ್ತು. ಕಣ್ಣಿನಿಂದ ನೋಡುವುದು ಅಂತ ಆಗಲಿಲ್ಲ, ಏನ್ ತೊಂದರೆ ಆಯ್ತು. ಅದೇನ ಪ್ರವಿವೇಶ ಚಕ್ಷು ಇನ್ ನಾನು ಇದನ್ನು ನಡೀತು ಉಪಯೋಗ ಇಲ್ಲ ಅಂತ ಸೂಚನೆ ಒಳಗೆ ಪ್ರವೇಶ ಮಾಡಿ ತಪ್ಪಾಗಿ ಕೂತ. ಅದರ ಮೇಲೆ ಶ್ರೋತ್ರಂ ಹೋ ಚಕ್ರಾಮ ಶ್ರೋತ್ರಾಭಿಮಾನಿ ಆದ ಇಂದ್ರ ಹೊರಟು. ನೀವು ಇವ್ರು ಎಂಟೆ ಹಾಗೆ ಹದಿನೈದರಿಂದ ಹನ್ನೆರಡಕ್ಕೊಂದು ಹನ್ನೆರಡಕ್ಕೆ ಎಂಟೆ ಪಕ್ಷ ಬಂದಿ ಅವನು ಹಾಗೆ ಮಾಡಿದ. ತತ್ ಸಂವತ್ಸರಂ ರೋಷ ಬರೆಯೇ ತ್ಯೋವಾಚನ ಸಮಶಕೇವ ಜೀವಿತಮಿತಿ. ಒಂದು ವರ್ಷ ಹೊರಗು ಒಂದು ವರ್ಷ ನಂತರ ಬಂದ. ಬಂದಾಗ ಮಾಮೂಲು ನಡೀತಾ ಇದೆ ಕಾರ್ಯಕ್ರಮ, ಕಥಮ ಶಕತ ನಾನಿರದೆ ನೀವು ಹೇಗೆ ಸಮರ್ಥ ಆದ್ರಿ ಈ ದೇಹ ಧಾರಣೆ ಮಾಡ್ಲಿಕ್ಕೆ. ಅದಕ್ಕೆ ಅವ್ರು ಹೇಳ್ತಾರೆ ನೋಡು ಪ್ರಾಣಂತ ಪ್ರಾಣೇನ ವದಂತಹ ವಾಚ ಶೃಣ್ವಂತಹ ಒಂದಿಲ್ಲ, ಮತ್ತೆ ವದಂತಹ ವಾಚ ಪಶ್ಯಂತ ಚಕ್ಷುಷ ಧ್ಯಾಯಂತೂ ಮನಸ್ಸ. ನಾವು ಎಲ್ಲ ಮಾಡಿದೆವು, ದೇವರು ಉಸಿರಾಡಿಸಿದರು, ವಾಗ್ದೇವತೆಯಿಂದ ಮಾತಾಡಿಸಿದ, ಸೂರ್ಯನಿಂದ ಕಣ್ಣು ನೋಡುವ ಕ್ರಿಯೆ ಆಯಿತು, ಶ್ರವತ್ನವೊಂದಿರಲಿಲ್ಲ. ಅದಕ್ಕೆ ಯಥಾ ಬಧಿರ ಶರಣು ಅಂತ ಕಿವುಡನ್ನು ಕೇಳಿಸಿಕೊಳ್ಳದೆ ಬದುಕ್ತಾ ಇರೋದು. ಹಾಗೆ ಮನಸ್ಸು ಯೋಚನೆ ಮಾಡಿತು, ಕಣ್ಣು ನೋಡಿತು, ಬಾಯಿ ಮಾತನಾಡಿತು, ಪ್ರಾಣದೇವರು ಉಸಿರಾಡಿಸಿದರು, ಬದುಕಿದೆವು. ಒಂದು ಸಂಶಯ ಬರಬಹುದು ಏನಂದ್ರೆ, ಯಾರಿಗೆ ಕಿವಿ ಕೇಳುವುದಿಲ್ಲ ಅವರಿಗೆ ಬಾಯಿ ಬರುವುದು. ಇಲ್ಲಿ ಮಾತಾಡಲಿಕ್ಕೆ ಬಂತು ಅಂತ ಹೇಳಿದ್ರೆ ಹೇಗೆ? ಸಾಮಾನ್ಯವಾದಂತಹ ಒಂದು ಲೌಕಿಕ ಪ್ರಶ್ನೆ ಬರುತ್ತೆ, ಜನರಲ್ ನಾಲೆಜ್ ಬರುವ ಪ್ರಶ್ನೆ, ಕಾಮನ್ ಸೆನ್ಸ್. ಯಾರಿಗೆ ಕಿವಿ ಕೇಳುವುದಿಲ್ಲ ಅವರೇ ಬಾಯಿ ಬರುತ್ತೆ. ಯಾಕೆಂದ್ರೆ ಮಾತಾಡಬೇಕಾದ್ರೆ ಶಬ್ದ ಗೊತ್ತಿರ್ಬೇಕು, ಶಬ್ದ ಗೊತ್ತಿರ್ಬೇಕಾದ್ರೆ ಕಿವಿ ಕೇಳಬೇಕು, ಕಿವಿ ಕೇಳಿದ್ರೆ ಶಬ್ದದ್ದೇ ಪರಿಚಯದ ಮಾತಾಡಬೇಕು. ಆದ್ರಿಂದ ಯಾರು ಕಿವುಡನೋ ಅವನು ಮುಖನೂ ಇರ್ತಾನೆ, ಅದಕ್ಕೆ ಸಂಸ್ಕೃತಿ ಏಳುಮುಖ ಅಂತ. ಏಳುಮುಖ ಅಂದ್ರೆ ಮಾತು ಇಲ್ಲ, ಕಿವಿ ಕೇಳುವುದಿಲ್ಲ ಅಂತ ಮಾತು ಮಾಡಿ, ಮಾತು ಬಾರದೇ ಇರುವುದು, ಬಾಯಿ ಇಲ್ಲದೇ ಇರುವುದರಿಂದ ವಾಸ್ತವತೆ ಇದ್ದಾನೆ, ಆದ್ರೆ ಶಬ್ದದ ಪರಿಚಯ ಇಲ್ಲ ಮಾತಾಡ್ಲಿಕ್ಕೆ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ, ಅವಾಗ ಬಾಯಿ ಉಂಟು, ಶಬ್ದ ಇಲ್ಲ ಅಂತ, ಶಬ್ದ ಬೇಡ ಮಾತಾಡುವುದಕ್ಕೆ, ಪ್ರಾಣಿಗಳು ಬಾಗಿದ್ದರೆ ಉಂಟು ಮಾತಾಡ್ತಾವೆ. ಹಾಗೆ ಒಬ್ಬ ಕಿವುಡು ಒಬ್ಬ ಮೂಕ ಇದ್ದು ಒಬ್ಬ ಬಾಯಿ ಬಾರದಿದ್ದು ಒಂದರ ಬಾಯಿ ಬರುತ್ತೆ, ಅಂದ್ರೆ ಶಬ್ದ ಜ್ಞಾನ ಇಲ್ಲ ಅವನಿಗೆ. ಅದೇನ್ ಮಾಡ್ತಾರೆ, ಅವ್ನು ನಾದ ಶಬ್ದ ಮಾಡ್ತಾರೆ, ಆ ಆ ಅಂತಾರೆ, ಓ ಅಂತಾರೆ, ಏನೋ ಅನ್ಬೋದು. ಅಂತೂ ವಾಗಿಂದ್ರೆ ಇತ್ತೋ ಇದು, ಅದೇ ಇಂಥ ಭಾಷೆಯಲ್ಲೇ ಮಾತಾಡಬೇಕು, ಇಂಥ ಶಬ್ದನೇ ಹೇಳಬೇಕು ಅಂದ್ರೆ ವಾಗಿಂದ್ರೆ ಕೆಲಸ ಮಾಡಿತೋ ಇದು. ಅದನ್ನೇ ವದಂತೋ ವಾಚ, ವದಂತೋ ವಾಚ, ಪ್ರಾಣಂತ ಪ್ರಾಣೇನ ವದಂತೋ ವಾಚ ಪಶ್ಯಂತ ಚಕ್ಷುಷ. ಛಾಯಂತೋ ಮನಸ್ಸು ವಿಚಾರ ಮಾಡಿತು, ಬಾಯಿಯನ್ನು ಶಬ್ದ ಮಾಡಿತು, ಕಣ್ಣು ವಿಷಯಗಳನ್ನು ನೋಡಿತು, ನಾಳೆ ಉಸಿರಾಡಿಸಿದ್ರು, ದೇವಬಿದ್ದು ನಮ್ಗೇನು ತೊಂದರೆ ಆಗಲಿಲ್ಲ, ನಾವು ಆರಾಮಿದ್ದೇವೆ. ಪ್ರವಿವೇಶ ಶ್ರೋತ್ರ ಇದಾಗಲಿಲ್ಲ ಅಂತ ಹೇಳ್ಕೊಂಡು ಶ್ರೋತ್ರ ಪ್ರವೇಶ ಮಾಡಿದ್ರು. ಮನೋಹ ಉಚ್ಚಗ್ರಾಮ, ನೀವು ಬುದ್ಧಿ ಕಲಿಸ್ಬಿಡ್ತೇನೆ ಅಂತ ಪ್ರಾರ್ಥನೆ ಮುಂದೆ ಎಲ್ಲ ಮನಸ್ಸಿನ ಅಭಿಮಾನಿ ಆಗಿರೋ ವೃತ್ತದಲ್ಲಿ ಎವರು ಕೊಟ್ಟಂತೆ ಮನಸ್ಸಿಲ್ಲದೆ ಅಂದ್ರೆ ಹಾಕ್ಬೋದು ಬುದ್ಧ ನೋಡುವ ಅಂತ. ಮನೋಹ ಉಚ್ಚಗ್ರಾಮ ತತ್ ಸಂವತ್ಸರ ಪುರುಷ ಪರ್ಯತ್ಯ ವಾಚ ಪ್ರಥಮ ಶತಕದೇ ಮಂಜೀವಿತು. ಬಂದ್ರೆ ಪ್ರಾರಂಭ ಇದ್ದಾರೆ ಅಲ್ಲಿ, ಇದೇನು ಕಥೆ? ಕಥಮ ಶತಕದೇ ಮಂಜೀವಿತು ಬಿಜಿ, ನಾವು ಇಲ್ಲಿ ಹೇಗಿರುವ ಸಾಧ್ಯ ಇದು? ಯಾಕೆಂದ್ರೆ ಮನಸ್ಸು ಹೋಗಿಯೂ ಬದುಕಿರುವುದಂದ್ರೆ ಬೇರೆ ನಮಗೆ ಈಗ ಗೊತ್ತಿರುವಂತಹ ಸ್ಥಿತಿ ಅಂದ್ರೆ, ಒಂದು ಡೀಪ್ ಸ್ಲೀಪ್, ಅವಾಗ ಮನಸ್ಸು ಕೆಲಸ ಮಾಡ್ತೀವಿ, ಇಡೀ ಒಂದು ವರ್ಷ ನಿದ್ರೆ ಮಾಡಬೇಕು ಬರ್ತದೆ. ಇಲ್ಲದೇ ಇದ್ರೆ ಅನ್ಕಾನ್ಶಿಯಸ್, ಅನ್ಕಾನ್ಶಿಯಸ್ ಆಗಿ ನೀವು ಎನ್ಎಸ್ಸಿ ಕೊಟ್ಟ ಹಾಗೆ ಒಂದು ವರ್ಷ ಎನ್ಎಸ್ಸಿ ಕೊಟ್ಟು ಮಲಗಿಸ್ಬೇಕು. ಇದು ಮನಸ್ಸಿಲ್ಲದೆ ಚಟುವಟಿಕೆ ಹೇಗೆ ಆಗೋದು ಸಾಧ್ಯ? ಅದು ಇದೊಂದು ದೊಡ್ಡ ಸಮಸ್ಯೆ. ಅದಕ್ಕೆ ಒಂದು ವೃತ್ತದವರು ಕೇಳ್ತಾರೆ, ಮನಸ್ಸೇ ಇರಲಿಲ್ಲಪ್ಪ, ನಾನು ನಿಯಂತ್ರಣ ಮಾಡಲಿಲ್ಲ, ಹೇಗೆ ಬದುಕಿದ್ರಿ? ಅದಕ್ಕೆ ಅವರು ಕೊಡುವ ಉತ್ತರ ಇದೇ, ಒಂದೊಂದು ಕಡೆ ಒಂದೊಂದು ಕೊಡುವ. ಯಥಾ ಬಾಲಾಹ ಮನಸ್ಸ, ನಿದ್ರೆ ಬಂದವರ ಹಾಗೆ ಹೇಳಲಿಲ್ಲ, ಮೂರ್ಛೆ ಬಿದ್ದವರ ಹಾಗೆ ಅಂತ ಹೇಳಲಿಲ್ಲ, ಆರು ತಿಂಗಳ ಒಳಗಿನ ಮಗುವಿನ ಹಾಗೆ ಬದುಕಿದ್ರು, ಆರು ತಿಂಗಳ ಒಳಗಿನ ಮಗುವಿನ ಮನಸ್ಸಿಗೆ ವೃತ್ತದೇವರು ಕೆಲಸ ಮಾಡುವುದಿಲ್ಲ. ಅದರ ಏನ್ ತೊಂದರೆ, ಅದು ಕೈಕಾಲ ಸಿಕ್ಕೆ ಆಗುತ್ತೆ, ಎಲ್ಲಾ ಚಟುವಟಿಕೆ ಮಾಡುತ್ತೆ. ಆರು ತಿಂಗಳ ಒಳಗಿನ ಮಗುವಿಗೆ ಮತ್ತು ಪೂರ್ತಿ ದೊಡ್ಡವರಾದ್ಮೇಲೆ ಮಕ್ಕಳಾಗ್ತಾರೆ, ಅವರಿಗೆ ಇಬ್ಬರಿಗೆ ವೃತ್ತದೇವರು ಕೆಲಸ ಮಾಡಬೇಕು. ಆರು ತಿಂಗಳ ತನಕ ಮನೋಭಿಮಾನ ಇಲ್ಲ, ದೇವರ ಆರ್ಥಿಕ ಮೇಲೆ ಎಂಟ್ರೆನ್ಸ್, ಅಲ್ಲಿ ನಮಗೆ ಪ್ರಾರ್ದೇವರೇ ಮನಸ್ಸನ್ನು ನಿಯಂತ್ರಿಸುವ ಪ್ರಾರ್ದೇವರೇ ಆಗಿದ್ದಾರೆ. ಆಮೇಲೆ ಪೂರ್ತಿ ದೊಡ್ಡವರಾದ್ಮೇಲೆ ಅಂದ್ರೆ ತುರಿಯಾವಸ್ಥೆಯಲ್ಲಿ, ಅವರ ತುರಿಯಾವಸ್ಥೆಯಲ್ಲಿ ಮನಸ್ಸು ಕೆಲಸ ಮಾಡುವುದಿಲ್ಲ. ನಮಗೆ ಧ್ಯಾನದಲ್ಲಿ ಇದನ್ನು ಅನೇಕ ಬಾರಿ ಹೇಳಿದ್ದೆ, ಧ್ಯಾನದಲ್ಲಿ ಮನಸ್ಸು ಕೆಲಸ ಮಾಡುತ್ತೆ. ಯಮನಿ ಮಾತ್ರ ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ ಸ್ಥಿತಿಗಳಲ್ಲಿ ಅಷ್ಟಾಂಗದಲ್ಲಿ ಮನಸ್ಸು ಕೆಲಸ ಮಾಡಿ. ಧ್ಯಾನ ಅಂತಂದ್ರೆ ನಮ್ಮ ಮನಸ್ಸೇ ರೂಪಿಸಿದಂತಹ ಭಗವಂತನ ರೂಪವನ್ನು, ಮಾನಸ ಪ್ರತೀಕವನ್ನು ನಾವು ಒಳಗಣ್ಣಿನಿಂದ ನೋಡುವುದಷ್ಟೇ. ಆವಾಗ ಮನಸ್ಸು ಧ್ಯಾನದಲ್ಲಿ ಮನಸ್ಸು ಕೆಲಸ ಮಾಡುತ್ತೆ. ಧ್ಯಾನ ಅಂದ್ರೆ ಅದರಿಂದ ಒಂದು ದೃಷ್ಟಿಯಿಂದ ಎಚ್ಚರ ಮತ್ತು ಕನಸು ಮತ್ತು ನಿದ್ರೆಗಳ ಒಂದು ಸಮ್ಮಿಶ್ರಣ. ಅದು ಎಚ್ಚರ ಯಾಕೆಂದ್ರೆ ಹೊರಗಿನ ಪ್ರಪಂಚದಲ್ಲಿ ಎಚ್ಚರವಾಗಿರ್ತೇವೆ ನಾವು, ಅದು ನಿದ್ರೆ ಯಾಕೆಂದ್ರೆ ಹೊರಗಿನ ಪ್ರಪಂಚದಲ್ಲಿ ನಿದ್ರೆಯಲ್ಲಿರ್ತೇವೆ, ಅದು ಕನಸು ಅಂದ್ರೆ ಹೊರಗಿನ ಪ್ರಪಂಚವನ್ನು ನೋಡುವುದು, ಕನಸದಲ್ಲೇ ನೋಡುವುದು. ಯಾಕೆ ಧ್ಯಾನದಲ್ಲಿ ಮನಸ್ಸು ನಿರ್ಮಿಸಿದಂತಹ ಪಿಕ್ಚರ್ ಅನ್ನೇ ನೋಡುವುದು. ಹಾಗಾಗಿ ಧ್ಯಾನದಲ್ಲಿ ಮನಸ್ಸಿನ ಕ್ರಿಯೆ ಮನಸ್ಸು ಕೂಡ ಕೆಲಸ ಮಾಡುವುದು ನಿಲ್ಲಿಸಿದಾಗ ಆತ್ಮಸ್ವರೂಪವೇ ಕೆಲಸ ಮಾಡುವ ಸ್ಥಿತಿಯಲ್ಲಿ ಮನಸ್ಸು ಕೆಲಸ ಮಾಡುವುದಿಲ್ಲ. ಆತ್ಮೇಂದ್ರಿಯ ಮನೋಯುಕ್ತ ಭೋಕ್ತೇತ್ಯಾಹುರು ಮನೀಷಿಣ ಆತ್ಮಸ್ವರೂಪಭೂತವಾದ ಮನಸ್ಸು, ಈ ಮನಸ್ಸಲ್ಲ, ಆತ್ಮಸ್ವರೂಪಭೂತವಾದ ಕಣ್ಣು. ಆತ್ಮಸ್ವರೂಪವಾದ ಮನಸ್ಸಿನಿಂದ ಭಗವಂತನ ಚಿಂತನೆ ಮಾಡ್ತಾ ಆತ್ಮಸ್ವರೂಪವೇ ಕಣ್ಣಾಗಿ ಅಂದ್ರೆ ಜ್ಞಾನಾನಂದಮಯವಾದ ಕಣ್ಣಿನಿಂದ ಜ್ಞಾನಾನಂದಮಯನನ್ನ ಕಾಣ. ಇದು ಹೈಯೆಸ್ಟ್ ಸ್ಟೇಜ್ ಆಫ್ ಎಕ್ಸ್ಪೀರಿಯನ್ಸ್. ಆವಾಗ ರುದ್ರದೇವರ ಮನಸ್ಸಿಲ್ಲ ಅಲ್ಲಿ, ನಮಗೆ ಬಹಳ ಜನರಿಗೆ ಆ ಸ್ಟೇಜ್ ಹೋಗಲಿಕ್ಕೆ ಮನಸ್ಸಿಲ್ಲ. ಆ ಸ್ಟೇಜ್ ಹೋದವರಿಗೆ ಮನಸ್ಸಿರುವುದಿಲ್ಲ, ಹಾಗೆ ಹೋಗಬೇಕು ಮನಸ್ಸಿಲ್ಲ, ಹೋಗಬೇಕು ಮನಸ್ಸಿಲ್ಲ. ಆ ಸ್ಟೇಜ್ಗೆ ಹೋಗಿ ರೀಚ್ ಆದಾಗ ಮನಸ್ಸು ಕೆಲಸ ಮಾಡುದು, ಯಾಕಂದ್ರೆ ಮನಸ್ಸು ಡೆಡ್ ಆವಾಗ ಉನ್ಮನಿ ಭಾವ ಮೈಂಡ್ ಬಿಕಮ್ಸ್ ಡೆಡ್ ಅದು ಸೀಸಸ್ ಟು ಫಂಕ್ಷನ್. ಯಾಕೆ ನಾನು ಅದಕ್ಕೆ ಹೇಳೋದು, ಅದು ಮನಸ್ಸು ಅನ್ನೋದು ಒಂದು ಕಂಪ್ಯೂಟರ್. ನಾವು ಕಂಪ್ಯೂಟರ್ನಲ್ಲಿಯೇ ಫೀಡ್ ಮಾಡಿಯೇ ನಾವು ನೋಡ್ತಾ ಇರೋದು, ರಿಸರ್ಚ್ ಮಾಡಿದ್ದೇವೆ. ಅದಲ್ಲೇ ಅಲ್ಲ, ಕಂಪ್ಯೂಟರ್ನಲ್ಲಿಯೇ ನಾವು ಫೀಡ್ ಮಾಡಿದ್ದೇ ಬರೋದು. ಅದು ನಾವು ಫೀಡ್ ಮಾಡದೇ ಇದ್ದದ್ದು ಕಂಪ್ಯೂಟರ್ ಬರೋದಿಲ್ಲ. ಭಗವಂತನನ್ನ ಸ್ವರೂಪವನ್ನು ನಾವು ಫೀಡ್ ಮಾಡಲಿಲ್ಲ, ಮನಸ್ಸಿಗೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಭಗವಂತನ ಫೀಡ್ ಮಾಡ್ಲಿಕ್ಕೆ ಬರುವಷ್ಟಲ್ಲ, ಅದನ್ನು ಎಂದೂ ಮನಸ್ಸು ಭಗವಂತನ ನೋಡುವುದಿಲ್ಲ. ಹಾಗಾಗಿ ರಿಜೆಕ್ಟೆಡ್, ಅದನ್ನ ಡಿಸ್ಕಾರ್ಡ್ ವೇ, ಅದನ್ನು ಬಿಸಾಡಿ ಬಿಡೋದು. ಮನಸ್ಸನ್ನ ನಲ್ಲಿಫೈ ಮಾಡಿ ಅದನ್ನ ಡೆಡ್ ಮಾಡಿ ಬಿಡಬೇಕು. ಮನಸ್ಸು ಯೋಚನೆ ಮಾಡುವುದನ್ನು ನಿಲ್ಲಿಸಬೇಕು. ಆಗ ಅವೇ ಕಂಪ್ಯೂಟರ್ ಆಗಿಬಿಡುತ್ತೆ, ಜ್ಞಾನಾನಂದ ಸ್ವರೂಪವಾದ ಕಂಪ್ಯೂಟರ್. ಅದರಲ್ಲಿ ಭಗವಂತ ಕಾಣಿಸ್ಬೇಕು. ಆ ನಿಜವಾದ ಜ್ಞಾನಾನಂದ ಸ್ವರೂಪವಾದ ಮನಸ್ಸು, ಜ್ಞಾನಾನಂದ ಸ್ವರೂಪದ ಭಗವಂತನನ್ನು ಕಾಣುತ್ತೆ. ಅಂದ್ರೆ ಈ ಸ್ಟೇಜ್ ತುರಿಯ ಅವಸ್ಥೆಯಲ್ಲಿ ಒಂದು ಬಾಲ್ಯದಲ್ಲಿ ಇಲ್ಲ, ಒಂದು ಪೂರ್ತಿ ಬೆಳೆದ ಅವಸ್ಥೆ. ಇನ್ನು ಬೆಳೆ ಎರಡು ಸ್ಟೇಜ್ ಅಲ್ಲಿ ದೇವರು ಕೆಲಸ ಮಾಡೋದಿಲ್ಲ, ಬಿಟ್ಬಿಡ್ತಾರೆ. ಅದು ಪ್ರಾಣದೇವರ ಪೋರ್ಟ್ಫೋಲಿಯೋ. ತುರಿಯ ಅವಸ್ಥೆಯಲ್ಲಿ ಭಗವಂತನ ಸಾಕ್ಷಾತ್ಕಾರ ಆಗುವಾಗ ಜೀವಸ್ವರೂಪವೇ ಕೆಲಸ ಮಾಡುದು. ಜೀವಸ್ವರೂಪದ ಅಭಿಮಾನಿ ದೇವತೆ ಪ್ರಾಣದೇವರು, ಜೀವಕಲಾಭಿ ಮಾಡಿ ಷೋಡಶಿ ಕಲಾ ಜೀವಸ್ವರೂಪಂ, ಜೀವಸ್ವರೂಪದ ಅಭಿಮಾನಿ ಅವರು. ಹಾಗಾಗಿ ಆಗ ಜೀವಸ್ವರೂಪದ ಜ್ಞಾನಾನಂದ ಸ್ವರೂಪವನ್ನು ಜಾಗೃತಗೊಳಿಸಿ ಫಂಕ್ಷನ್ ಅದನ್ನು ಕ್ರಿಯೆ ಮಾಡಿ ಬಿಟ್ಟುಬಿಡ್ತಾರೆ. ಅದು ಭಗವಂತನನ್ನು ಹೀಗೆ ಒಂದು ಇನ್ನೂ ಪೂರ್ತಿ ಕೆಲಸ, ಒಂದು ಪೂರ್ತಿ ಬೆಳೆದ ಸ್ಥಿತಿ, ಎರಡು ಸ್ಥಿತಿಯಲ್ಲಿ ರುದ್ರದೇವರು ಕೆಲಸ ಮಾಡುವುದು. ಈ ಅಪೂರ್ವ ವಿಷಯ ನಿಮಗೆ ಈ ಪ್ರಾಣದ ಕಥೆ, ಈ ದೇವತೆಗಳ ಕಥೆ, ವಿವಾದದ ಕಥೆ ಬಂದಲ್ಲಿ ಬೇರೆ ಕಡೆ ಬರುವುದಿಲ್ಲ. ಯಥಾ ಪಾದಾಹ ಮನಸ್ಸ, ಅದೇ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಕಥೆ ಹೇಳುವಾಗ ಒಂದೊಂದು ಅಪೂರ್ವ ವಿಷಯವನ್ನು ಹೇಳ್ಬಿಡ್ತಾರೆ. ಯಥಾ ಪಾದಾಹ ಅಮನಸಃ, ಆರು ತಿಂಗಳ ಒಳಗಿನ ಮದುವೆಗೆ ಮನಸ್ಸಿಲ್ಲ. ಮನಸ್ಸಿಲ್ಲ ಅಂದ್ರೆ ಮನಸ್ಸಿದೆ, ಅದಕ್ಕೆ ಹಸುವಾದಾಗ ಆಡುತ್ತೆ, ಉತ್ತಿರಬೇಕು ಅಂತ ಮನಸ್ಸಿದೆ, ತಂದೆ ತಾಯಿ ನೋಡಿದ್ರೆ ನಗುತ್ತೆ, ಎಲ್ಲ ಮನಸ್ಸಿದೆ. ರುದ್ರದೇವರ ಮನಸ್ಸು ಮನೋಭಿಮಾನಿ ಅದು. ರುದ್ರದೇವರು ಹೊರಟೋಗ್ಬಿಟ್ಟಿದ್ದಾರೆ ಅಲ್ಲಿ ಇಲ್ಲಿ, ಹಾಗೆ ಅಲ್ಲಿ ಆ ಮಗುವಿನಲ್ಲಿ ಇದು ಪ್ರವೇಶವೇ ಮಾಡಲಿಲ್ಲ. ಆದರೂ ಅದು ನಗ್ತಾ ಚಟುವಟಿಕೆ ಮಾಡ್ತಾ ಇರುತ್ತೋ ಇದು ಹಾಗೆ ಇತ್ತು. ಯಥಾ ಬಲಾಹ ಮನಸ್ಸಹ, ಏನಿದೆ ಪ್ರಾಣಂತ ಪ್ರಾಣೇನ ಉಸಿರಾಡ್ತಾ ಇತ್ತು. ಆಮೇಲೆ ವದಂತಹ ವಾಚ, ಆ ಮಗು ಸತ್ತು ಮಾಡಿದ್ರೆ ನೋಡಿ, ವಾಚ ವದಂತಹ ಭಾಷೆ ಮಾತಾಡೋದಲ್ಲ, ಆರು ತಿಂಗಳವರೆಗೆ ನಮಗು ಅದೇನೋ ಆಗುತ್ತೆ, ಅದು ಅದರ ಎಕ್ಸ್ಪ್ರೆಷನ್ ಅದರ ಭಾವನೆಯನ್ನು ನಾಗದಿಂದ ಮಾಡುತ್ತೆ. ಬಾಯಿದೆ ವದಂತೋ ವಾಚ ಪಶ್ಯಂತ ಚಕ್ಷುಷ, ಚಕ್ಷುಷ ನಮಗಿಂತ ಹೆಚ್ಚು ವಿಸ್ಮಯಪೂರ್ಣವಾದ ಕಣ್ಣಿನಿಂದ ವಿಶ್ವವನ್ನು ನೋಡುತ್ತೆ. ನಮಗೆ ನೋಡಿ ನೋಡಿ ಕೂಡಾಗಿದೆ, ಅದನ್ನ ಏನು ಪ್ರಪಂಚ, ಏನು ನೋಡುದು ಪ್ರಪಂಚ ಅಂತ ಭಗವಂತನ ಸೃಷ್ಟಿಯ ವಿಸ್ಮಯವನ್ನು ನೋಡಬೇಕು ಅನ್ನುಚ್ಚಿ ಬದುಕುತ್ತೇವೆ ನಾವು. ಮಗುವಿಗೆ ಹಾಗಲ್ಲ, ಪ್ರತಿಯೊಂದು ವಿಸ್ಮಯ. ಕತ್ತಲೆ ಒಂಬತ್ತು ತಿಂಗಳು ಕತ್ತಲೆ ಕೊನೆಯಲ್ಲಿದ್ದು ಹೊರಗೆ ಬಂದಾಗ ಒಂದೊಂದು ವಿಸ್ಮಯ ಅದಕ್ಕೆ, ಅದನ್ನು ಅಷ್ಟು ಆನಂದವಾಗಿ ಅರಳು ಕಣ್ಣಿನಿಂದ ನೋಡಿಸಬೇಕು. ಮತ್ತೆ ಇನ್ನೊಂದೇನು ಅಂದ್ರೆ ನಮಗೆ ಬೇಕು ಬೇಡಗಳಿದೆ. ಅದಕ್ಕೆ ತುರಿಯಾವಸ್ಥೆಯಲ್ಲಿ ಮತ್ತು ಬಾಲ್ಯದ ಆರ್ಥಿಕ ಒಳಗಿನ ಅವಸ್ಥೆಯಲ್ಲಿ ಇರತಕ್ಕಂಥ ಸಾಧ್ಯ ನೋಡಿ, ನಮಗೆ ಬೇಕು ಬೇಡಗಳಿದೆ. ಯಾವುದೋ ಕೆಲವು ನೋಡಬೇಕು, ಅದನ್ನು ನೋಡಬಾರದು, ಇದನ್ನು ಕೇಳಬೇಕು, ಅದನ್ನು ಕೇಳಬಾರದು, ಇದೆಲ್ಲ ಈ ಬೇಕು ಬೇಡ ಚಾಯ್ಸ್ ಇದೆ. ಆ ಚಾಯ್ಸ್ ಲೆಸ್ ಪರ್ಸೆಪ್ಷನ್ ಮಗುವಿಗೆ ಯಾವುದು ಬೇಕು ಯಾವುದು ಬೇಡ ಅಂತಿಲ್ಲ, ಯಾವುದು ಎದುರು ಖಂಡಿತ ಅದನ್ನ ಕಂಡಲ್ಲೇ ನೋಡೋದಷ್ಟೇ. ನಮಗೆ ಯಾವುದೋ ಇಷ್ಟವಾದ ನೋಡೋದು ಇಟ್ಟುಕೊಳ್ತೀವಿ, ಯಾರು ತಪ್ಪಾಗಲಿದ್ರ ಇದನ್ನು ನೋಡಬಾರದು ಅಂತಿದೆ. ಅದು ಏನೇನೋ ಭಾವನೆಗಳು, ಯಾವ್ದು ನಮ್ಮ ಅಪರಿವಾದ ಬಂದ ತಕ್ಷಣ ಸಿಟ್ಟು ಅಥವಾ ಅಸಹ್ಯ, ಯಾವುದೋ ಇಷ್ಟವಾದ ಬಂದಾಗ ಸಂತೋಷ, ಅದಕ್ಕೆ ಎಲ್ಲವೂ ಸಂತೋಷ. ಯಾಕಂದ್ರೆ ಇದೆಲ್ಲವೂ ಸೃಷ್ಟಿಯ, ಭಗವಂತನ ಸೃಷ್ಟಿಯ ಒಂದು ವಿವಿಧ ವಿಸ್ಮಯಗಳು ಎಲ್ಲವನ್ನು ಕನ್ನಡದಲ್ಲಿ ನೋಡುತ್ತೆ. ಮಗುವಿನ ಆರು ತಿಂಗಳ ಒಳಗಿನ ಆ ಕಣ್ಣಿನ ನೋಟದ ಸೊಗು ಅದನ್ನು ಕರ್ಕೊಡ್ತೇವೆ ನಾವು ಆರು ತಿಂಗಳಾದ್ಮೇಲೆ. ಅದ್ರೆ ಮತ್ತೆ ಉಳಿತಿತ್ತೋ ಏನೋ, ನಾವು ಟ್ರೈನ್ ಮಾಡ್ತೇವೆ ಅದಕ್ಕೆ, ನೋಡು ಇದು ನಿನ್ನ ಅಮ್ಮ, ಇವಳನ್ನು ಪ್ರೀತಿಸು, ಅವಳು ಬೇರೆ, ಅವ್ರು ಬೇರೆ, ಅವ್ರು ಬೇರೆ, ನಮ್ಮ ಬೈಕಿ ಅಲ್ಲ ಇದು, ಅಪ್ಪ ಅವನು ಬೇರೆ. ಹೀಗೆ ಯಾವ್ದು ಬೇಕು ಬೇಡ ಅನ್ನೋದನ್ನ ಚಾಯ್ಸ್ ಮಾಡಿ ಮಗುವನ್ನ ತಲೆ ಕೆಡಿಸಿ ಅದು ಯಾತಕ್ಕೂ ಉಪಯೋಗದ ಪ್ರಾಣಿ ಅಂದಾಗ ನಾವು ಬಳಸ್ತೇವೆ. ಎಲ್ಲ ಬೇಕು ಬೇಡಗಳನ್ನ ನಮ್ಮ ಎಲ್ಲಾ ಬೇಕು ಬೇಡಗಳನ್ನ ಮಗುವಿನ ಜನಗಳಿಗೂ ತುಂಬುತ್ತೇವೆ, ಮಗುವನ್ನು ಹಾಳು ಮಾಡ್ತೇವೆ. ಮತ್ತೆ ಅದು ಹೋಗುದು ಯಾವಾಗ? ತುರಿಯಾವಸ್ಥೆಯಲ್ಲಿ. ತುರಿಯಾವಸ್ಥೆಯಲ್ಲಿ ಪ್ರತಿಯೊಂದು ವಸ್ತುವು ಕೂಡ ಬಹುಚಿತ್ರ ಜಗತ್ ಬಹುಧ ಕರಣಾತ್ಮರ ಶ್ರುತಿ ಭಗವಂತನ ಸೃಷ್ಟಿಯ ವಿಸ್ಮಯ. ಅದು ಯಾವ ದೃಶ್ಯ ನೋಡಿ ಕೂಡ ಭಯಾನಕ ಅಲ್ಲ, ದುಃಖಕರ ಅಲ್ಲ. ಅವರಿಗೆ ಜನನೂ ಒಂದು ವಿಸ್ಮಯ, ಮರಣವೂ ಒಂದು ವಿಸ್ಮಯ, ಅಷ್ಟೇ ದುಃಖ ಅಲ್ಲ ಭಗವಂತನ ಕಲಿ. ಹಾಗಾಗಿ 6 ತಿಂಗಳ ಒಳಗಿನ ಮಗು ಹೇಗಿರುತ್ತೋ ಹಾಗೆ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು. ಆಗೋಲ್ಲ, ಯಾಕಂದ್ರೆ ನಮ್ಮ ತಲೆ ಕೆಡಿಸಿ ಆಗಿದೆ ನಮ್ಮ ಹಿರಿಯರು. ಆಗಲಿಕ್ಕೆ ಪ್ರಯತ್ನ ಮಾಡ ಪ್ರಯತ್ನ ಅದು ತುರಿಯಾವಸ್ಥೆಯಲ್ಲಿ ಸಹಜವಾಗಿ ಆಗುತ್ತೆ. ಭಗವಂತ ದರ್ಶನ ಆದಾಗ ಸಹಜವಾಗಿ ಆಗುತ್ತೆ. ಯಾಕೆಂದ್ರೆ ಆ ಎರಡವಸ್ಥೆಯನ್ನು ನಿಯಂತ್ರಿಸುವವರು ಪ್ರಾಣದೇವರು. ರುದ್ರ ಬಂದು ಕೂತ ಕೂಡಲೇ ತಮೋಗುಣ ಬಂದು ಕನ್ಫ್ಯೂಷನ್ ಮಾಡಿಸುವ. ಆ 6 ತಿಂಗಳು ತಮೋಗುಣ ಇಲ್ಲ, ತುರಿಯಾವಸ್ಥೆಯಲ್ಲಿ ತಮೋಗುಣ ಇಲ್ಲ. ರುದ್ರದೇವರು ಬಂದ ತಕ್ಷಣ ತಾಮಸವಾದಂತಹ ಉಜ್ಜಲ ಹಾಕಿಬಿಡ್ತಾರೆ ಮನಸ್ಸಿಗೆ, ಅದು ಬೆಳವಾದ. ಹಾಗಾದ್ರೆ 6 ತಿಂಗಳ ತನಕ ಸ್ವಚ್ಛವಾಗಿತ್ತಲ್ಲ ಮನಸ್ಸು, ಬೆಳೆಯದೇ ಇತ್ತಪ್ಪ ನೀವು ಬಂದು ಏನಾಗಬೇಕಾಗಿದೆ? ಬೇರೆದೇದ್ರು ಆರಾಮಾಗಿದ್ದೆ ಬಂದದೆ ಪ್ರಾರಂಭ ಪ್ರಾಣೇನ ಯಥಾ ಬಾಲಾನ ಅಮನಸ ಮನೋಭಿಮಾನಿಯಾದ ಶಿವನೇ. 6 ತಿಂಗಳವರೆಗಿನ ಮಗು ಎಷ್ಟು ಆನಂದವಾಗಿರುತ್ತೆ, ಅಷ್ಟು ಆನಂದವಾಗಿದ್ದೇವು. ಯಥಾ ಬಾಲಾ ಅಮನಸ ಪ್ರಾಣಂತ ಪ್ರಾಣೇನ ವದಂತೋ ವಾಚ ಪಶ್ಯಂತ ಚಕ್ಷುಷ ಶನಂತ ಶ್ರೋತ್ರಿಯೋ. ಮನಸ್ಸಿನಲ್ಲಿ ಧ್ಯಾನ ಯಾವುದು ಬೇಕು ಯಾವುದು ಬೇಡ ಏನು ಇಲ್ಲ, ಎಲ್ಲವನ್ನು ಆನಂದವಾಗಿ ನೋಡ್ಕೊಂಡಿತ್ತು ಪ್ರಾಣದೇವರಿದ್ರು. ಅದು ಮನಸ್ಸು ನಿರ್ವ್ಯಾಪಾರ ಆಗಲಿಲ್ಲ, ಅದು ಚಾಯ್ಸ್ಲೆಸ್ ಆಗಿತ್ತು ಅಷ್ಟೇ ಮನಸ್ಸು. ಪ್ರವಿವೇಶ ಮನಃ ಬುದ್ಧದೇವರು ಪ್ರವೇಶ ಮಾಡಿದ್ರು, ಆಗಲಿಲ್ಲ ಈ ಕೆಲಸ ಎಲ್ಲ ಆಯ್ತಾ. ನಾನು ಬರಲಿ ಆಗ್ತದೆ ಪ್ರಾಣದೇವರು ಅಥ ಪ್ರಾಣ ಉಜ್ಜಿಕ್ರಮಿಷನ್. ಪ್ರಾಣದೇವರು ಉಜ್ಜಿಕ್ರಮಿಷನ್ ಹೊರಗೆ ಹೋಗಬೇಕು ಅಂತ ಹೊರಟು ಹೊರಡುವ ಸನ್ನಾಹ ಮಾಡಿದರು, ಹೋಗ್ಲಿಲ್ಲ. ಅವಾಗ ಏನಾಯ್ತು? ಸಯಥಾ ಸುಹಯ ಪತ್ವೀಶ ಶಂಕೂನ್ ಸಂಖಿದೇತ್ ಏವಿತರಾನ್ ಪ್ರಾಣಾನ್ ಸಮಖಿದತ್. ಅವಾಗ ಏನಾಯ್ತು ಅಂದ್ರೆ, ಇವಾಗ ಒಂದು ಕುದುರೆ, ಒಳ್ಳೆಯ ತರಬೇತಿ ಆದ ಕುದುರೆ, ಕ್ರಿಸ್ಟಾನ್ ಒಳ್ಳೆಯ ತರಬೇತಿ ಆದ ಸುಹಯ ಟೇಮ್ ವೆಲ್ ಟ್ರೈನ್ ಹೌಸ್, ಒಂದು ಒಳ್ಳೆಯ ತರಬೇತಿ ಆದ ಕುದುರೆ. ಅದನ್ನ ಅವ್ರು ಯಾವಾಗಲೂ ಕುದುರೆಗಳು ಸುಮಾರು ನಿಲ್ಲೋದಿಲ್ಲ, ಅವ್ರು ಚಟುವಟಿಕೆ ತುಂಬಿಕೊಳ್ಳಬೇಕು, ಕೈಕಾಲ ಆಡಿಸ್ಕೊಂಡು ಅದನ್ನು ಕಟ್ಟಿ ಹಾಕಿ ಅದಕ್ಕೆ ಏನ್ ಮಾಡಿದ್ದಾರೆ? ಪಟ್ವೀಶ ಶಂಕು ಅಂದ್ರೆ ಒಳ್ಳೆಯ ಚುರುಕಾದ ಅದನ್ನ ಕಂದಾಡಿಸದಂತೆ ನಿಲ್ಲಿಸಲು ಸಮರ್ಥವಾದಂತಹ ಕುಟ್ಟಿ ಈ ಕೂಟ ಅಂತ ಕುದುರೆ ಕೂಟ ಅದನ್ನು ಕಟ್ಟಿ ಒಂದು ಕೂಟ ಹಾಕ್ತಾರೆ. ಅದು ಎಂಥದ್ದು ಅಂದ್ರೆ ಪಟು, ಅದನ್ನ ಈಶ ಅದನ್ನ ಕಂದಾಡಿಸಲಿಕ್ಕೆ ಸಾಧ್ಯ ಇಲ್ಲ, ಇದು ಕಾಲಂದಾಡಿಸುವ ಸಾಧ್ಯ ಇಲ್ಲ. ಕೂಟವನ್ನು ಅಷ್ಟು ಗಟ್ಟಿಯಾದ ಇದನ್ನ ಚಲಿಸದಂತೆ ತಡೆಹಿಡಿಯಲು ಸಮರ್ಥವಾದ ಕೂಟದಲ್ಲಿ ಕಟ್ಟಿ ಹಾಕಿದ ಕುದುರೆಯನ್ನ ಅದರ ಯಜಮಾನ ಬಂದು ಕೂತು ಹೊರಡುವಂತ ಬೆನ್ ಮೇಲೆ ಕೂತು ಹೊರಡಿಸಿದೆ. ಅದಕ್ಕೆ ಮುಂದೆ ಯಜಮಾನ ಹೊರಡು ಅಂತ ಹೇಳಿದ. ಹೊರಡು ಅಂತ ಹೇಳಿದ ತಕ್ಷಣ ಏನ್ ಮಾಡುತ್ತೆ? ಹೊರಡಬೇಕು ಅಂತ ಪ್ರಯತ್ನ ಮಾಡುತ್ತೆ. ಹೊರಡಬೇಕು ಅಂತ ಮುಂದಕ್ಕೆ ನೆಗೆಯುವಾಗ ಕಟ್ಟಿದ ಕೂಟ ಸಮೇತ ಕಿತ್ತು. ಅದರ ಸಮರ್ಥವಾದ ಪ್ರಾಣಿ ಅದು ಪಟ್ವೀಶ ಶಂಕುವನ್ನು ಸಂಖಿದೆ. ಅದು ಕಟ್ಟಿದ್ದ ಹಾಗೆ ಮುಂದಕ್ಕೆ ನೆಗೆಯಬೇಕು ಅಂತ ಬಯಸಿದರೆ ಕೂಟ ಸಮೇತ ಹೇಗೆ ಅಲುಗಾಡುತ್ತೋ ಅದು ಕೂಟ ಕಿತ್ತು ಬರಲಿಲ್ಲ. ಅದನ್ನು ನೆಗೆಯುವ ಪ್ರಯತ್ನ ಮಾಡೋ ಇದು ಅಲುಗಾಡಿಸುವ ಹಾಗೆ ಇವರು ಬೇರೆ ಬಹುವೇ ಕೃಷ್ಣ ಮಾಡಿದಾಗ ಇವರೆಲ್ಲ ಕುತೂಹಲಿ ಕಾಕಿದ್ದು ಮೇಲೆ ಹಚ್ಚಿಕೊಂಡು ಎಲ್ಲ ಹಾಕಿದ್ರು ಎಲ್ಲ ಹಾಕಿ ಹಾಕಿ ಇಟ್ಕೊಂಡು ಬೊಂಬೆಗಳು ಬೊಂಬೆಗಳನ್ನ ಕೈ ಹಿಡ್ಕೊಂಡು ಅವ್ರ ಮೇಲೆ ಹೋದ್ರೆ ಈ ಬೊಂಬೆಗಳೆಲ್ಲ ಜೊತೆ ಬರೋ ಹಾಗೆ ಇವರನ್ನು ಕುತ್ಕೊಂಡಿದ್ದಾರೆ. ತಥಾ ಇತರಾನ್ ಪ್ರಾಣಾನ್ ಸೂರ್ಯ ಕಠಿಣ ಸೂರ್ಯ ಕಿವಿಯ ಇಂದ್ರ ಬಾಯಿಯ ಅಗ್ನಿ ಮನಸ್ಸಿನ ರುದ್ರ ಅವರೆಲ್ಲ ಒಳಗಿನಿಂದ ಊಟಕ್ಕಿದ್ದ ಹಾಗೆ ಅವರು ನಿಲ್ಲಿಕ್ಕಾಗದೆ ಚಿಡಪಡಿಸಿದ್ರು. ಇವರು ಹೊರಟೋದ್ರೆ ನಾವು ಹೊರಟೋಗ್ಬೇಕಾಗತ್ತೆ. ದೇಹ ಏನಂ ಅಭಿಸಮೇತ್ಯ ಊಜುಕು ಭಗವನ್ನ ತ್ವನ್ನ ಶ್ರೇಷ್ಠೋಸಿ ಭಗವನ್ ಏಧಿ ತ್ವನ್ನ ಶ್ರೇಷ್ಠೋಸಿ ಮೋತ್ಕವಿ. ಅಯ್ಯ ಅಂದ್ರೆ ನಾವು ಯಾರು ಅಲ್ಲ, ನೀನೇ ಸರ್ವಶ್ರೇಷ್ಠ, ನಮ್ಮ ಐದು ಜನರಲ್ಲಿ ಶ್ರೇಷ್ಠನಾದವನು ನೀನೇ ಅಂತ ಒಪ್ಪಿಕೊಂಡೆವು. ನಮ್ಮಯ್ಯ ಮೋದಿ ಹೋಗಬೇಡ, ಹೋದ್ರೆ ನಮಗೆ ಕೂತ್ಕೊಳ್ಳಿಕ್ಕಾಗುದಿಲ್ಲ ಅಂತ ಪ್ರಾರ್ಥಿಸಿದರು. ಅಷ್ಟೇ ಅಲ್ಲ, ಆಮೇಲೆ ಹೇಳಿದ್ರಂತೆ ಅಸಹೈನಂ ವಾಗುವಾಚ ಯದಹಂ ವಸಿಷ್ಠೋಸ್ಮಿ ತಂ ತತ್ ವಸಿಷ್ಠೋಸ್ಮಿ. ಅಸಹೈನಂ ಚಕ್ಷುರುವಾಚ ಯದಹಂ ಪ್ರತಿಷ್ಠಾಸ್ಮಿ ತಂ ತತ್ ಪ್ರತಿಷ್ಠಾಸೀತಿ. ಅಸಹೈನಂ ಶ್ರೋತೃವಾಚ ಯದಹಂ ಸಂಪದಸ್ಮಿ ತಂ ತತ್ ಸಂಪದಸೀತಿ. ಅಸಹೈನಂ ಆಯತನವಾಚ ಯದಹಂ ಮನ ಯದಹಂ ಮನವಾಚ ಯದಹಂ ಆಯತನವಸ್ಮಿ ತಂ ತದ್ ಆಯತನವಸ್ಮಿ. ಈ ಎಲ್ಲ ಅಭಿಮಾನ ದೇವತರು ಹೇಳಿದಂತೆ ಮೊದಲು ಅಗ್ನಿ ಅಲ್ವಾ, ಮೊದಲು ಹೋದವ ವಾಗ್ದೇವತೆ. ಅಸಹೈನಂ ವಾಗುವಾಚ ಅಗ್ನಿ ಅಭಿಮಾನಿ ದೇವತೆ, ವಾಗಿಂದ್ರಿಯ ಅಭಿಮಾನಿ ದೇವತೆ ಅಗ್ನಿ ಹೇಳಿದಂತೆ ಯದಹಂ ವಸಿಷ್ಠೋಸ್ಮಿ, ನಾನೇ ವಸಿಷ್ಠ ಅಂತ ತಿಳ್ಕೊಂಡಿದ್ದೆ. ಸಮಯ ಇಲ್ಲಿ ವಾಸ ಮಾಡುವವರಿಗೆ ಶ್ರೇಷ್ಠ ಕೊಡ್ತಕ್ಕವ ನಾನು, ನನ್ನಿಂದಾಗಿಯೇ ಈ ದೇಹ ವಸಿಷ್ಠ ಅನ್ನೋದು ತಿಳ್ಕೊಂಡಿದ್ದೆ. ನೀನೇ ವಸಿಷ್ಠ, ನೀನು ವಾಸ ಮಾಡಿದ್ರೆ ನಾನು ಇಲ್ಲಿ ಇರ್ಲಿಕ್ಕಾಗುದು, ನನಗೆ ಬೇರೆ ಇಲ್ಲ. ನಾನು ಎಂಥ ವಸಿಷ್ಠ, ಇನ್ನೊಬ್ಬರಿಗೆ ಉತ್ತಮವಾದ ವಾಸ ಕೊಡುವನು, ನಾನು ಇರೋದೇ ನಿನ್ನಿಂದಾಗಿ. ಈ ಗೊತ್ತಾಯ್ತು, ನನ್ನಲ್ಲಿ ಏನು ವಸಿಷ್ಠ ಅನ್ನುವ ಗುಣವನ್ನ ನೀನು ಕೊಟ್ಟಿದ್ದಿ, ಅದು ನೀನು ಕೊಟ್ಟದ್ದು ನಿಜವಾದ ವಸಿಷ್ಠ. ನೀನು ಯದಹಂ ವಸಿಷ್ಠೋಸ್ಮಿ ತೊಂಬತ್ತು ವಸಿಷ್ಠೋಸ್ಮಿ, ನನ್ನಲ್ಲಿ ಏನು ಒಂದು ವಸಿಷ್ಠತ್ವ, ಅದನ್ನು ಮಾತುಗಾರಿಕೆಯಿಂದ ಈ ದೇಹಕ್ಕೆ ಒಂದು ವಿಶಿಷ್ಟವಾದಂತಹ ಏನು ಎತ್ತರ ಬಂತು, ನೀನೇ ವಾಗಪತಿಯಾದಂತಹ ನೀನೇ ನಂಬಿಸುವುದು. ನಾನಲ್ಲ, ನಾನು ವಸಿಷ್ಠ ಅಲ್ಲ, ನನ್ನ ವಸಿಷ್ಠತ್ವ ನಿನ್ನ ಅಧೀನ, ನೀನೇ ವಸಿಷ್ಠ. ಪ್ರಾಣದೇವರು ಮಾತಾಡಲಿಲ್ಲ, ಅವರು ನಿಜವಾಗಿ ಅವ್ರಿಗೆ ಗೊತ್ತದ್ದು, ನಾನು ವಸಿಷ್ಠ ಅಲ್ಲಪ್ಪ, ವಾಸುದೇವ ವಸಿಷ್ಠ, ಅವನೇ ವಸಿಷ್ಠ ಭಗವಂತ. ಅದರ ನಿತ್ಯ ಅನಿಸುತ್ತಾರೆ. ಅಥವಾ ನಮ್ಮ ಚಕ್ಷುರಿ ವಾಚ ವಾಚ ಯದಹಂ ಪ್ರತಿಷ್ಠಾಸ್ಮಿ ತ್ವಂ ತತ್ ಪ್ರತಿಷ್ಠಾಸಿ. ನಿನ್ನ ದೇವತೆ ಸೂರ್ಯ ಬಂದು ಹೇಳಿದಂತೆ ನನ್ನನ್ನು ಪ್ರತಿಷ್ಠೆ, ನಾನೇ ಪ್ರತಿಷ್ಠೆ ಅಂತ ತಿಳ್ಕೊಂಡಿದ್ದೆ. ನಾನು ಒಂದು ಕಡೆ ನೆಲೆ ನಿಲ್ಲಿಸುವಂತಹ ಶಕ್ತಿ, ಏಕತ್ವ ಸ್ಥಿತಿ ಎಲ್ಲವನ್ನ ತಂದು ಒಬ್ಬ ವ್ಯಕ್ತಿಗೆ ಪ್ರತಿಷ್ಠೆಯನ್ನ ತಂದು ಕೊಡತಕ್ಕವ ನಾನು ಅಂತ ತಿಳ್ಕೊಂಡಿದ್ದೆ. ನನ್ನಲ್ಲಪ್ಪ ತೊಂಬತ್ತು ಪ್ರತಿಷ್ಠಾಸಿ, ನೀನೇ ಆ ಪ್ರತಿಷ್ಠೆ. ಕಣ್ಣಿನಲ್ಲಿ ಕೂತು ನೋಡುವ ಶಕ್ತಿಯನ್ನು ಕೊಟ್ಟು ಆ ಪ್ರತಿಷ್ಠೆ ಈ ಜೀವಕ್ಕೆ ಕೊಟ್ಟವ ನೀನು. ನಿನ್ನ ಅಧೀನವಾಗಿ ನಾನು ಕೆಲಸ ಮಾಡುವವ, ನಿನ್ನ ಅಧೀನವಾದ ನನ್ನ ಪ್ರತಿಷ್ಠೆಯನ್ನು ನಿನಗೆ ಒಪ್ಪಿಸಿದ್ದೇನೆ. ನಿಜವಾದ ಪ್ರತಿಷ್ಠೆ ನೀನು ಹೇಳಪ್ಪ, ಸಂಕರ್ಷ ನಿಜವಾದ ಪ್ರತಿಷ್ಠೆ. ಆಮೇಲೆ ಅಸಹೈನಂ ಶ್ರೋತ್ತಮವಾಚ ಹಿರಿಯ ದೇವತೆಯಾದಂತಹ ಇಂದ್ರ ಮಂತ್ರ ಯದಹಂ ಸಂಪದಸ್ಮಿ ತ್ವಂ ತತ್ ಸಂಪದಸಿ. ನಾನು ದೊಡ್ಡ ಸಂಪತ್ತು, ಕಿವಿ ಅನ್ನೋದು ಒಂದು ದೊಡ್ಡ ಸಂಪತ್ತು, ಜ್ಞಾನದ ಸಂಪತ್ತು, ಶ್ರವಣದಿಂದ ವಿದ್ಯೆ, ವಿದ್ಯೆಯಿಂದ ಧನ ಸಂಪತ್ತು ಎಲ್ಲ ಬರುವುದು ಕಿವಿಯಿಂದ. ಅದನ್ನ ದೈವೀಯ ಸಂಪತ್ತು, ಮನುಷ್ಯ ಸಂಪತ್ತು ಎಲ್ಲ ನನ್ನಿಂದಾಗ ನಾನು ತಂದುಕೊಂಡಿದ್ದೆ ಅಲ್ಲ. ನಾನು ಸಂಪತ್ತು ಆದದ್ದು ಶ್ರೋತೃಂದ್ರೆ ಇದನ್ನು ನೀವು ಕೂತು ನನ್ನನ್ನು ಪ್ರೇರಣೆ ಮಾಡಿ ಸಮಾನ ಎಲ್ಲ ಕಡೆಯಿಂದ ಸಂಪತ್ತನ್ನು ಸಮಾನಯನ ಮಾಡಿದ್ದರಿಂದ ಸಮಾನನಾದ ನೀನೇ ಸಂಪತ್ತಪ್ಪ ತೊಂತ ಸಂಪದ ಸೀನ. ಅವರು ಪ್ರಾಣದೇವರಂದ್ರೆ ಅದು ಪ್ರತಿಭಾನೆ ಅರ್ಪಿತವಾಗಿ ಅಲ್ಲಿಂದ ಅಸಹೈರ ಮನವಾಚ ಇದಹ ಮಾಯತನವಸ್ಮಿ ತ್ವಂತ ಆಯತನವಸೀದಿ. ಅಷ್ಟೊತ್ತಿಗೆ ಮನೋಭಿಮಾನಿ ಉತ್ತರ ಹೇಳಿದಪ್ಪ, ನಾನು ಎಲ್ಲ ಇಂದ್ರಿಯಗಳಿಗೆ ನೆಲೆ ಎಂದುಕೊಂಡಿದ್ದೆ, ಮನಸ್ಸಿದ್ರೆ ಮುಂದೆ ಇದ್ರೆ ಇಲ್ಲ ಅಂತ. ಈಗ ಗೊತ್ತಾಯ್ತು ನನಗೂ ನೀನು ನೆಲೆ ಅಂತ. ಆದ್ರಿಂದ ನಾನು ಆಯತನ ಅಲ್ಲ, ನೀನು ಕೊಟ್ಟಂತಹ ಶಕ್ತಿ ನನ್ನಲ್ಲಿ ನಿಜವಾದ ಆಯತನ ಶಕ್ತಿ. ಅದು ಉದಾನನ ಆಯತನ ಶಕ್ತಿ, ಅದು ನಿರುದ್ಧನ ಆಯತನ ಶಕ್ತಿ. ಮಹಾದೇವರು ಸ್ವೀಕಾರ ಮಾಡಿ ಈ ಸಮಸ್ಯೆ ಉತ್ತರ ಸಿಕ್ಕಿದ್ದು ಎಲ್ಲ ಒಪ್ಪಿಕೊಂಡ್ಬಿಟ್ಟು ಒಪ್ಪಿಕೊಂಡ್ಬಿಟ್ಟು ಒಂಥರದ ಅನುಕೂಲಿಸಿದ್ದು ಆಗೋಯ್ತು. ಅದರಿಗಿಂತ ಮೊದಲು ಹೋದವರು ಯಾವಾಗಲೂ ಜೂನಿಯರ್ ಮೊದಲು ಹೋದ್ರು ಅದರವರು ತಾರತಮ್ಯ ಸಿದ್ಧವಾಗುತ್ತೆ. ಅಗ್ನಿ ಅಗ್ನಿಗಿಂತ ಸೂರ್ಯ ದೊಡ್ಡವ, ಸೂರ್ಯನಿಗಿಂತ ಇಂದ್ರ ದೊಡ್ಡವ, ಇಂದ್ರನಿಗಿಂತ ಶಿವಶಕ್ತಿ ದೊಡ್ಡದು, ಅದಕ್ಕಿಂತ ಪ್ರಾಣಶಕ್ತಿ ದೊಡ್ಡದು, ಅದರಿಂದ ಪ್ರಾಣಸ್ಯ ಪ್ರಾಣ ಭಗವಂತ. ಅದರ ಬಗ್ಗೆ ಭಗವಂತ ದೊಡ್ಡವಾದ ಒಂದು ವಿವಾದವೇ ಬರಲಿಲ್ಲ, ಆ ಚರ್ಚೆಯೇ ಆಗಿದೆ. ಯಾಕೆಂದ್ರೆ ಭಗವಂತ ಚತುರ್ಮುಖ ಇವನು ಬಿಟ್ಟು ಇಷ್ಟೆಲ್ಲ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟು ತನ್ನ ಶರೀರದಲ್ಲಿ ಚತುರ್ಮುಖ ಈ ಸಮಸ್ಯೆ ಪರಿಹಾರ ಆಯಿತು. ಕಡೆಗೆ ಇವರು ಅಪ್ಪನೇ ನಮಸ್ಕಾರ ಈಗ ಹೇಳ್ತಾರೆ ಪ್ರಾಣಾಹ ಅಂತ ಮೊದಲು ಬಂದಿದೆ. ಪ್ರಾಣ ಅಂದ್ರೆ ಇಂದ್ರಿಯಗಳು, ಪ್ರಾಣ ಅಂದ್ರೆ ಪ್ರಾಣದೇವರು, ಎಲ್ಲಾ ಇಂದ್ರಿಯಗಳಿಗೂ ಪ್ರಾಣ ಅಂತ ಹೇಳ್ತಾರೆ. ಅದ್ರ ಹೇಳ್ತಾರೆ ನವೈ ಚಕ್ಷುಂಷಿ ನವೈ ವಾಚೋ ಚಕ್ಷೂಂಶಿನ ಶ್ರೋತ್ರಾಣಿ ನಮನಾಂಸಿ ಇತ್ಯಾಚಕ್ಷತೆ ಪ್ರಾಣ ಇತ್ಯೇವಾಚಕ್ಷತೆ ಪ್ರಾಣೋಹ್ಯ ವೈ ತಾನಿ ಸರ್ವಾಣಿ ಭವತಿ ಅಂತ. ಈಗ ಎಲ್ಲ ಕಡೆಯೂ ಪ್ರಾಣದೇವರು ಇರೋದ್ರಿಂದ ಇದಕ್ಕೆಲ್ಲಕ್ಕೂ ಪ್ರಾಣ ಅಂತ ಹೆಸರು. ಎಲ್ಲ ಕಡೆಯೂ ವಾಗ್ದೇವತೆ ಪವರ್ಫುಲ್ ಆಗಿದ್ರೆ ವಾಚ ಹೇಳಬೇಕಿತ್ತು ಇಂದ್ರಿಯಗಳಿಗೆ. ನವಯ ವಾಚ ಇಂದ್ರಿಯಗಳನ್ನು ವಾಕುಗಳು ವಾಕುಗಳು ತರುವುದಿಲ್ಲ. ಕಣ್ಣು ಪ್ರಧಾನವಾಗಿದ್ರೆ ಎಲ್ಲ ಇಂದ್ರಿಯಗಳಲ್ಲೂ ಕಣ್ಣಿನ ಶಕ್ತಿಯೇ ಸೂರ್ಯನೇ ಕೆಲಸ ಮಾಡುವಾಗಿದ್ರೆ ನ ಚಕ್ಷುಂಶಿ ಎಲ್ಲ ಚಕ್ಷುಗಳು ಅಂತ ಹೇಳಬೇಕಿತ್ತು. ನವಯಿ ವಾಚ ನ ಚಕ್ಷುಂಶಿ ನ ಶ್ರೋತ್ರ ಇಂದ್ರನೇ ಪ್ರಧಾನ ಆಗಿದ್ರೆ ಶ್ರೋತ್ರೇಂದ್ರಿಯ ಎಲ್ಲ ಇಂದ್ರಿಯಗಳಿಗೂ ಶ್ರೋತ್ರಗಳು ಅಂತ ಹೇಳಬೇಕಿತ್ತು. ನ ಮನಾಂಸಿ ಮನಸ್ಸೇ ಪ್ರಧಾನ ಆಗಿದೆ ಎಲ್ಲ ಇಂದ್ರಿಯ ಒಟ್ಟಿ ಮನಾಂಸಿ ಪ್ರಾಣನೇ ಪ್ರಧಾನ. ಆದ್ದರಿಂದ ಈ ಪ್ರಾಣವನ್ನ ಶ್ವಾಸೋಚ್ಛ್ವಾಸವನ್ನು ಮಾಡತಕ್ಕ ಪ್ರಾಣದ ಹೆಸರು ಎಲ್ಲರಿಗೂ ಒಂದು. ಇವೆಲ್ಲವೂ ಪ್ರಾಣಗಳು, ಮನಸ್ಸು ಒಂದು ಪ್ರಾಣ, ಶ್ರೋತ್ರವು ಒಂದು ಪ್ರಾಣ. ಈ ಎಲ್ಲವೂ ಶ್ರೋತ್ರ ಮಾತ್ರ ಶ್ರೋತ್ರ, ಚಕ್ಷುಸ್ ಮಾತ್ರ ಶ್ರೋತ್ರ, ಪ್ರಾಣ ಆಗಲ್ಲ. ಶ್ರೋತ್ರವು ಪ್ರಾಣ, ಮನಸ್ಸು ಪ್ರಾಣ, ವಾಕು ಪ್ರಾಣ, ಉಸಿರು ಪ್ರಾಣ, ಎಲ್ಲವೂ ಉತ್ಪತ್ತಿ ಯಾಕೆ? ಯಾಕೆಂತಂದ್ರೆ ಎಲ್ಲರಲ್ಲಿಯೂ ಕೆಲಸ ಮಾಡೋದು ಪ್ರಾಣದೇವರು. ಹಾಗಾಗಿ ಚಕ್ಷುಸ್ಸನ್ನ ಮಾತ್ರ ಚಕ್ಷುಗಳನ್ನು, ವಾಗಿಂದ್ರಿಯವನ್ನು ಮಾತ್ರ ವಾಚ ಅನ್ನೋದು, ಎಲ್ಲ ಇಂದ್ರಿಯಗಳಿಗೆ ವಾಚ. ನವೈ ವಾಚ ನ ಚಕ್ಷುಂಶಿನ ಶ್ರೋತ್ರ ಮನಾಂಸಿ ಇತ್ಯಾಚಕ್ಷತೆ ಪ್ರಾಣ ಇತ್ಯೇವ ಅಚಕ್ಷತೆ. ಎಲ್ಲ ಇಂದ್ರಿಯಗಳಿಗೂ ಒಟ್ಟಿಗೆ ಪ್ರಾಣ ಅಂತ ಹೇಳ್ತಾರೆ ಇಂದ್ರಿಯಗಳು ಅಂತ. ಯಾಕೆ? ಎಲ್ಲ ಇಂದ್ರಿಯಗಳಲ್ಲಿ ಒಂದು ಪ್ರಾಣದೇವರ ಪ್ರಾಣಾಹ, ಪ್ರಾಣದೇವರ ರೂಪಗಳೇ ಅಲ್ಲಿರು. ಅವ್ರು ಇರದೇ ಇದ್ರೆ ಈ ದೇವತೆಗಳು ಏನು ಮಾಡೋ ಆಗಿಲ್ಲ. ಪ್ರಾಣ ಇತ್ಯೇವ ಅಚಕ್ಷತೆ, ಯಾಕೆಂದ್ರೆ ಪ್ರಾಣೋ ಶಿವ ಏತಾನಿ ಸರ್ವಾಣಿ ಭವತಿ. ಒಬ್ಬ ಪ್ರಾಣದೇವರೇ ಈ ಪಂಚರೂಪದಿಂದ ಎಲ್ಲ ಇಂದ್ರಿಯಗಳನ್ನು ನಡೆಸೋಣಪ್ಪ. ಅದರಿಂದ ಅಭಿಪ್ರಾಯ ಒಂದು ತೀರ್ಮಾನ ಇದೆ. ತೀರ್ಮಾನ ಅಂತಂದ್ರೆ ಪ್ರಾಣದೇವರು ಪ್ರಶ್ನೆ ಹಾಕಿದ್ರಂತೆ, ಎಲ್ಲ ಈಗ ನಾನು ಎಲ್ಲ ಆಯ್ತು, ನೀವೆಲ್ಲ ಪೋರ್ಟ್ಫೋಲಿಯೋ ಎಲ್ಲ ನನ್ನ ಸರ್ವಶ್ರೇಷ್ಠ ಅಂತ ಹೇಳಿದ್ರಿ, ನಾನು ಊಟಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಸಹೋವಾಚ ಕಿನ್ನೇ ಅನ್ನಂ ಭವಿಷ್ಯತಿ. ಇವಾಗ ಇಲ್ಲಿ ಇರ್ಬೇಕಲ್ಲ, ಈ ದೇಹದಲ್ಲಿ ನಿಮ್ಗೆಲ್ಲ ಶ್ರೇಷ್ಠನಾಗ ನಾನು ಇರ್ಬೇಕು. ನಮ್ಮ ಒಂದು ಊಟಕ್ಕೂ ಒಂದು ಬಾಯಕ್ಕೆ ಅದಕ್ಕೆ ನೀರು ಕುಡಿದುಕೊಂಡು ವ್ಯವಸ್ಥೆ ಮಾಡಪ್ಪ. ಎರಡು ಇರುದಿಲ್ಲ, ಎರಡು ಊಟಕ್ಕೆ ಮತ್ತೆ ಮುಖ್ಯವಾಗಿದ್ರೆ ಊಟಕ್ಕೆ ಹೊಟ್ಟೆಗೆ ಬಟ್ಟೆಗೆ. ನಮ್ಮ ಹೊಟ್ಟೆಗೆ ಬಟ್ಟೆಗೆ ಏನಾದ್ರು ವ್ಯವಸ್ಥೆ ಮಾಡಿ ನಾವು ಇರ್ತೀವಿ, ಇಲ್ಲಿ ಹೊರಟೋಗ್ತೀವಿ ಅಲ್ಲಿ ಪ್ರಾಣದೇವರು. ನಮಗೆ ಅನ್ನ ಏನು? ನಮಗೆ ವಾಸ ಯಾವುದು ಅಂದ್ರೆ ಬಟ್ಟೆ ವಾಸ. ನಮಗೆ ಹೊಟ್ಟೆ ಬಟ್ಟೆ ವ್ಯವಸ್ಥೆ ಮಾಡಪ್ಪ ಇವೆಲ್ಲ ಸೇರಿ ಅಸಿಸ್ಟೆನ್ಸು ಅಂದ್ರೆ ನಾವು ಇರ್ತೀವಿ ಇಲ್ಲಿ. ಇದು ಉಪಾಸನೆ ಒಂದು ಹೊಸ ಮುಖ ಹೇಳ್ತಾರೆ. ನಮ್ಮೇ ಭವಿಷ್ಯಕ್ಕೆ ನಾನು ಈ ದೇಹದಲ್ಲಿ ನಿಮ್ಮನ್ನೆಲ್ಲ ನಿಯಂತ್ರಣ ಮಾಡಿಕೊಂಡು ಎಲ್ಲ ಇಂದ್ರಿಯಗಳನ್ನು ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿರ್ತೀರಪ್ಪ, ನನಗೇನು ಹಾಕ್ತೀನಿ? ನನಗೇನು ಆಹಾರ ಇಲ್ಲಿ ಕೂತ್ಕೊಂಡು ನೀವು ಏನನ್ನ ನನಗೆ ಅನ್ನವಾಗಿ ಅರ್ಪಣೆ ಮಾಡ್ತೀರಿ ಅಂತ ಕೇಳಿದ್ರಂತೆ ಪ್ರಾಣದೇವರು. ಅಂದ್ರೆ ನಾವು ಪ್ರಾಣದೇವರಿಗೆ ಏನನ್ನು ಅನ್ನವಾಗಿ ಸಮರ್ಪಿಸಬೇಕು.